ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು quiz.mygov.in ಲಾಗಿನ್ ಆಗಿ ಅಲ್ಲಿ ಸರ್ಕಾರದ 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1,000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಲಾಗಿನ್ ಆಗಿ ಸಬ್ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ಕಾ ವಿಕಾಸ್ ಮಹಾಕ್ವಿಜ್. ಸಬ್ಕಾ ವಿಕಾಸ್ ಮಹಾಕ್ವಿಜ್. ಡಾಕ್ಟರ್ ಸಾಶಿ ಮರುಳಯ್ಯ ವಿರಚಿತ ಒಂದು ದೇಶಭಕ್ತಿ ಗೀತೆಯನ್ನು ಆಲಿಸೋಣ, ಮೈಸೂರು ಅನಂತಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಬಿಡುಗಡೆಯ ನಾಡ ಹಬ್ಬ. ಇಲ್ಲಿಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಬಿಡುಗಡೆಯ ನಾಡ ಹಬ್ಬ. ಶ್ರಾವಣದ ಮಾಸ ಕಾವಣವ ಕಟ್ಟಿ ಹರಸಿತ್ತು ಸುಪ್ರಭಾತ, ಹರಸಿತ್ತು ಸುಪ್ರಭಾತ. ಶ್ರಾವಣದ ಮಾಸ ಕಾವಣವ ಕಟ್ಟಿ ಹರಸಿತ್ತು ಸುಪ್ರಭಾತ, ಹರಸಿತ್ತು ಸುಪ್ರಭಾತ. ಇಳೆಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಬಿಡುಗಡೆಯ ನಾಡ ಹಬ್ಬ. ಸಿರ ಸ್ವಚ್ಛಂದದಿಂದ ಸೆಳೆದುಳಿದು ಸವಿಯೋ ಜಾಣ, ಸೆಳೆದುಳಿದು ಸವಿಯೋ ಜಾಣ. ಚಿರವಾಗಿ ಸಲಿಸು ಮಹದಾತ್ಮಗಳಿಗೆ ನಿನ್ನೆದೆಯ ಭಕ್ತಿ ನಮನ, ನಿನ್ನೆದೆಯ ಭಕ್ತಿ ನಮನ. ಕಿಳೆಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಬಿಡುಗಡೆಯ ನಾಡ ಹಬ್ಬ. ಶ್ರಾವಣದ ಮಾಸ ಕಾವಣವ ಕಟ್ಟಿ ಹರಸಿತ್ತು ಸುಪ್ರಭಾತ, ಹರಸಿತ್ತು ಸುಪ್ರಭಾತ. ಸಾರುತ್ತಿಹುದುವೋ ಭಾರತೀಯ ಒಕ್ಕೊರಲಿ ನಿಂದ ಜನತೆ, ಒಕ್ಕೊರಲಿ ನಿಂದ ಜನತೆ. ಸಾರುತ್ತಿಹುದುವೋ ಭಾರತೀಯ ಒಕ್ಕೊರಲಿ ನಿಂದ ಜನತೆ, ಒಕ್ಕೊರಲಿ ನಿಂದ ಜನತೆ. ಹಕ್ಕು ಬಂದಿಹುದು ಬಿಕ್ಕೆಯೆಲ್ಲ ದಕ್ಷತೆಯ ವಿಜಯ ಮಾಲೆ, ದಕ್ಷತೆಯ ವಿಜಯ ಮಾಲೆ. ರಾಜರಾಜ್ಞೆಯನ್ನು ತುಳಿದೆ ನೀನು ಬೇಸಿದೆಯೋ ಗಂಡು ಗೊಡಲಿ, ಬೇಸಿದೆಯೋ ಗಂಡು ಗೊಡಲಿ. ರಕ್ತರಹಿತ ಕ್ರಾಂತಿಯನ್ನೇ ನಡೆಸಿ ನಿಲ್ಲಿಸಿದೆಯೋ ವಿಶ್ವ ಶಾಂತಿ, ನಿಲ್ಲಿಸಿದೆಯೋ ವಿಶ್ವ ಶಾಂತಿ. ಇಳೆಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ, ಬಿಡುಗಡೆಯ ನಾಡ ಹಬ್ಬ. ಶ್ರಾವಣದ ಮಾಸ ಕಾವಣವ ಕಟ್ಟಿ ಹರಟಿತ್ತು ಸುಪ್ರಭಾತ, ಹರಟಿತ್ತು ಸುಪ್ರಭಾತ. ಇದುವರೆಗೆ ಡಾಕ್ಟರ್ ಸಶಿ ಮುರಳಯ್ಯ ವಿರಚಿತ ದೇಶಭಕ್ತಿ ಗೀತೆಯೊಂದನ್ನು ಆಲಿಸಿದಿರಿ ಮೈಸೂರು ಅನಂತಸ್ವಾಮಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಕುರಿತು ಮೀನುಗಾರಿಕೆ ಇಲಾಖೆ ಅಪರ ನಿರ್ದೇಶಕರಾದ ಡಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸಂದರ್ಶನವನ್ನ ಆಲಿಸುವಿರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಕುರಿತು ಮೀನುಗಾರಿಕೆ ಇಲಾಖೆ ಅಪರ ನಿರ್ದೇಶಕರಾದ ಡಿ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಮೀನುಗಾರಿಕೆ ಇಲಾಖೆಯಲ್ಲಿ ಅಪರ ನಿರ್ದೇಶಕರಾಗಿರುವಂತಹ ಡಿ ತಿಪ್ಪೇಸ್ವಾಮಿ ಅವರು. ನಮಸ್ಕಾರ ತಿಪ್ಪೇಸ್ವಾಮಿ ಅವರೇ. ನಮಸ್ಕಾರ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳ್ಬೋದು, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? 2020-21 ಸಾಲಿನಿಂದ 5 ವರ್ಷಗಳ ಕಾಲಾವಧಿಯಲ್ಲಿ ಮೀನುಗಾರಿಕೆ ಕ್ಷೇತ್ರದಲ್ಲಿರತಕ್ಕಂತ ಅಗಾಧ ಸಾಮರ್ಥ್ಯವನ್ನು ಊಹಿಸಿ ಭಾರತ ಸರ್ಕಾರವು ಜಲಕೃಷಿ ವಲಯದ ಸಮಗ್ರ ಬೆಳವಣಿಗೆಗಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿತು. ಈ ಕಾರ್ಯಕ್ರಮದಡಿಯಲ್ಲಿ ಎಲ್ಲ ರಾಜ್ಯದ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳು, ಸಂಸ್ಥೆಗಳು, ನಿಗಮಗಳು, ಒಕ್ಕೂಟಗಳು, ಮೀನುಗಾರರ ಸಹಕಾರ ಸಂಘಗಳು, ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ, ಕೇಂದ್ರ ಸರ್ಕಾರದ ಸಂಸ್ಥೆಗಳು ಮತ್ತು ಕೇಂದ್ರ ಮೀನುಗಾರಿಕೆ ಸಂಸ್ಥೆಗಳು ಮತ್ತು ICAR ಸಂಸ್ಥೆಗಳು ಮತ್ತು ಇತರೆ ಅರೆ ಸರ್ಕಾರಿ ಸಂಸ್ಥೆಗಳ ಏಜೆನ್ಸಿಗಳ ಪಾಲ್ಗೊಳ್ಳುವಿಕೆಯೊಂದಿಗೆ ವ್ಯಾಪಕ ಶ್ರೇಣಿಯ ಸಾಮಾಜಿಕ ಮತ್ತು ಆರ್ಥಿಕ ಕಾಳಜಿಗಳು ಮತ್ತು ಪರಿಣಾಮಗಳನ್ನು ಹೊಂದಿರುವ ಈ ಯೋಜನೆಯನ್ನು ಉತ್ತೇಜಿಸಲಾಗುತ್ತದೆ. ಸ್ವಸಹಾಯ ಗುಂಪುಗಳು, ಖಾಸಗಿ ಉದ್ಯಮಿಗಳು, ನೋಂದಾಯಿತ ಕಂಪನಿಗಳು ಮತ್ತು ಖಾಸಗಿ ವಲಯಗಳು, ಈ ಕ್ಷೇತ್ರದಲ್ಲಿ ಮಾನ್ಯತೆ ಪಡೆದ ಇತರ ಪರಿಣಿತ ಸಂಸ್ಥೆಗಳನ್ನು ಸೇರಿಸುವ ಮೂಲಕ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರವು ಸುಮಾರು 20,050 ಕೋಟಿ ಅನುದಾನವನ್ನು ಮೀಸಲಿಟ್ಟಿದೆ. ಇದರಲ್ಲಿ ಆ ರಾಜ್ಯಗಳಿಗೆ ಅನುಗುಣವಾಗಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅಳವಡಿಸಿದ್ದೇವೆ. ಇನ್ನು ಉಳಿದಿರತಕ್ಕಂಥ 3 ವರ್ಷದ ಕಾಲಾವಧಿಯಲ್ಲಿ ನಾವು ಇನ್ನೂ ಹೆಚ್ಚಿನ ಮೀನು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ತಾ ಇದ್ದೀವಿ. ಅದರಲ್ಲಿ ತಮಗೆ ಹೇಳಬೇಕು ಅಂದರೆ ಸಾಕಷ್ಟು ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸತಕ್ಕಂಥ ಕಾರ್ಯಕ್ರಮಗಳಾಗಿರ್ತಕ್ಕಂಥದ್ದು ನಾವು ಈ ಮೀನುಗಳನ್ನು ಕೊಳಗಳಲ್ಲಿ ಬೆಳವಣಿಗೆ ಮಾಡತಕ್ಕಂಥದ್ದು. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಜಲಸಂಪನ್ಮೂಲಗಳು, ಉದಾಹರಣೆಗೆ ಜಲಾಶಯಗಳಿರ್ಬೋದು, ನದಿ ಭಾಗಗಳಿರ್ಬೋದು, ಕೆರೆಗಳಿರ್ಬೋದು ಮತ್ತು ನಮ್ಮ ನದಿ ಭಾಗಗಳಲ್ಲಿರ್ತಕ್ಕಂಥ ಜಲಸಂಪನ್ಮೂಲ ಇರ್ಬೋದು, ಈ ಒಂದು ಜಲಸಂಪನ್ಮೂಲಗಳಲ್ಲಿ ಸಾಕಷ್ಟು ಮೀನುಗಾರಿಕೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ನೈಸರ್ಗಿಕವಾಗಿ ಆಗಿರ್ತಕ್ಕಂಥ ಮೀನು ಉತ್ಪಾದನೆಯನ್ನು ನಮ್ಮ ಮೀನುಗಾರರು ಹಿಡಿದ ನಂತರ ಆ ಒಂದು ಮೀನಿನ ಒಂದು ಉತ್ಪಾದನೆ ಕುಂಠಿತ ಆಗಬಾರದು ಮತ್ತು ಜನರಿಗೆ ಬೇಕಾದಂಥ ಪೌಷ್ಟಿಕ ಆಹಾರವನ್ನು ಉತ್ಪಾದನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ಕನ್ಫೈನ್ಡ್ ಏರಿಯಾ ಅಂತ ಹೇಳಿದರೆ ಒಂದು ಗೊತ್ತಾದ ಪ್ರದೇಶದಲ್ಲಿ ಕೊಳಗಳನ್ನು ಬದುಗಳನ್ನು ನಿರ್ಮಾಣ ಮಾಡಿ ನೀರನ್ನು ಶೇಖರಣೆ ಮಾಡಿ ಅಲ್ಲಿ ನಮ್ಮ ಬಲಿತ ಬಿತ್ತನೆ ಮೀನುಗಳು ಅಂತ ಹೇಳ್ತೇವೆ. ಬಲಿತ ಬಿತ್ತನೆ ಮೀನುಗಳು ಅಂದರೆ ನಾವು ಸುಮಾರು ಮೊಟ್ಟೆ ಇಟ್ಟ ನಂತರ ಅದರಿಂದ ಬರ್ತಕ್ಕಂತಹ ಮರಿ ದೊಡ್ಡದಾಗತಕ್ಕಂತಹ ಒಂದು ಸಮಯ ಸುಮಾರು ಒಂದು ಎರಡೂವರೆ ತಿಂಗಳ ಕಾಲ ಬೆಳೆಸಿರ್ತಕ್ಕಂತಹ ಮೀನು ಮರಿಗಳನ್ನು ನಾವು ಈ ಕುಂಠಿತ ಮೀನು ಮರಿಗಳು ಅಂತ ಹೇಳ್ತೀವಿ, ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು. ಈ ಮೀನು ಮರಿಗಳನ್ನು ನಾವು ಮೀನುಗಳಲ್ಲಿ ಸಾಕಾಣಿಕೆ ಮಾಡಿ ಅದಕ್ಕೆ ಬೇಕಾದಂತಹ ಪೂರಕವಾದ ಆಹಾರಗಳನ್ನು, ಉದಾಹರಣೆಗೆ ನಾವು ಪೆಲೆಟೆಡ್ ಫೀಡ್ ಅಂತ ಹೇಳ್ತೀವಿ, ಅಂತ ಹೇಳಿದ್ರೆ ನಾವು ನೈಸರ್ಗಿಕವಾಗಿ ಕೊಳದಲ್ಲಿ ಸಿಗ್ತಕ್ಕಂತಹ ನಾವೇನು ಸೂಕ್ಷ್ಮಾಣು ಜೀವಿಗಳು ಸೂಕ್ಷ್ಮಾಣು ಸಸ್ಯಗಳು ಅಂತ ನಾವು ಹೇಳ್ತೇವೆ, ಅದನ್ನು ಹೊರತುಪಡಿಸಿ ಮೀನುಗಳನ್ನು ಆದಷ್ಟು ಬೇಗನೆ ಬೆಳವಣಿಗೆ ಮಾಡುವ ಹಿತದೃಷ್ಟಿಯಿಂದ ನಾವು ಪೂರಕ ಆಹಾರಗಳನ್ನು ಕೂಡ ನಾವು ಕೊಡ್ತೇವೆ, ಈ ಕಾರ್ಯಕ್ರಮ ಕೊಡ್ತೇವೆ. ತನ್ಮೂಲಕ ಮೀನಿನ ಉತ್ಪಾದನೆ ಹೆಚ್ಚಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಅಂದರೆ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿರುವಂಥ ಅವಕಾಶಗಳೇನು ಮತ್ತು ಇದರಲ್ಲಿ ಬರುವಂಥ ಯೋಜನೆಗಳೇನೇನು ಅಂತಿದೆ? ಪ್ರಪ್ರಥಮವಾಗಿ ಮೀನು ಕೃಷಿ ಕೊಳ ನಿರ್ಮಾಣ ಮತ್ತು ಅದರಲ್ಲಿ ಮೀನು ಮೆರವಣಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ಹೇಳಿದೆ. ನಮ್ಮ ರಾಜ್ಯದಲ್ಲಿ ಮೀನು ಮರಿ ಉತ್ಪಾದನೆ ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ನಾವು ಮೊದಲನೇ ಆದ್ಯತೆ ಕೊಡ್ತಾ ಇದ್ವಿ. ಅಂದರೆ ಮೀನು ಮರಿ ಉತ್ಪಾದನೆ ಮಾಡ್ತಕ್ಕಂತಹ ಯಾಚರಿಗಳ ನಿರ್ಮಾಣಕ್ಕೆ ಮೊದಲನೇ ಆದ್ಯತೆ ಕೊಡ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇರ್ತಕ್ಕಂಥ ಜಲಸಂಪನ್ಮೂಲಕ್ಕೆ ಅನುಗುಣವಾಗಿ ಸುಮಾರು 200-250 ಕೋಟಿ ಮೀನು ಮರಿಗಳು ನಮಗೆ ಬಹುಶಃ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಮೊದಲು ಮೀನು ಮರಿಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಳ್ಬೇಕಾಗಿದೆ. ಹಾಗಾಗಿ ನಾವು ಈ ಕಾರ್ಯಕ್ರಮದಡಿಯಲ್ಲಿ ಮೊದಲು ಹ್ಯಾಚರಿಗಳ ನಿರ್ಮಾಣ ಅಂತ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಡಿಯಲ್ಲಿ ನಾವು ರೈತರಿಗೆ ಸಹಾಯಧನ ಕೊಡುವುದರ ಮುಖಾಂತರ ಮೊದಲು ಮೀನು ಮರಿ ಉತ್ಪಾದನೆಗೆ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ತದಾದ ನಂತರ ಈಗಾಗಲೇ ತಮಗೆ ಹೇಳಿದೆ, ಮೀನು ಕೃಷಿ ಕೊಳಗಳಲ್ಲಿ ಮೀನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಕೆರೆ ಕುಂಟೆಗಳಲ್ಲಿ ಬೆಳೀತಕ್ಕಂತಹ ಒಂದು ಪದ್ಧತಿಯನ್ನು ಮುಂದುವರೆದ ಭಾಗವಾಗಿ ಕೆಲವು ರೈತರು ಈ ಒಂದು ಸೈಂಟಿಫಿಕ್ ವಿಧಾನ ಹೇಳ್ತೀವಿ ನಾವು, ವೈಜ್ಞಾನಿಕ ಪದ್ಧತಿಯಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಮ್ಮ ಪಕ್ಕದ ನೆರೆ ರಾಜ್ಯಗಳಲ್ಲೂ ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಕೊಳಗಳಲ್ಲಿ ಮೀನು ಕೃಷಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ನಾವು ಸಾಕಷ್ಟು ಈ ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳ ಅಡಿಯಲ್ಲಿ ನಮಗೇನು ಮೀನು ಕೃಷಿ ಕೊಳ ನಿರ್ಮಾಣಕ್ಕೆ ನಾವು ಘಟಕಗಳನ್ನು ಕೊಟ್ಟಿದ್ದಾರೆ. ಮೀನುಗಾರರ ಮತ್ತು ಬೇಡಿಕೆಗಳ ಅನುಸಾರವಾಗಿ ನಾವು ಈಗೇನು ಕೊಟ್ಟಿದ್ದೇವೆ ಪರ್ಮಿಷನ್ನು ಅಥವಾ ಅನುಮತಿ ಏನು ಕೊಟ್ಟಿದ್ದೇವೆ, 5 ವರ್ಷಗಳಲ್ಲಿ ಆಗ್ತಕ್ಕಂತಹ ಕಾರ್ಯಕ್ರಮ ನಾವು 2 ವರ್ಷಗಳಲ್ಲಿ ಮುಗಿಸ್ಬಿಟ್ಟಿದ್ದೇವೆ. ಅಂದರೆ ಅಷ್ಟು ಬೇಡಿಕೆ ಇದ್ದರಿಂದ ನಾವು ಮೀನು ಕೃಷಿ ಕೊಳ ನಿರ್ಮಾಣ ಮಾಡಲಿಕ್ಕೆ ನಾವು ಆದ್ಯತೆ ಕೊಟ್ಟಿದ್ರ ಮುಖಾಂತರ 5 ವರ್ಷಗಳಲ್ಲಿ ಆಗ್ತಕ್ಕಂತಹ ಸಾಧನೆಯನ್ನು ನಾವು ಕೇವಲ 2 ವರ್ಷಗಳ ಅವಧಿಯಲ್ಲೇ ಮುಗಿಸಿದ್ದೇವೆ. ನಾವು ಮುಖ್ಯವಾಗಿ ಕೊಳಗಳ ನಿರ್ಮಾಣಕ್ಕೂ ಇಲ್ಲಿ ಅವಕಾಶ ಇದೆ, ಖಂಡಿತ ಇದೆ. ಇದನ್ನು ಹೊರತುಪಡಿಸಿ ನಾವು ಈಗ ಅತ್ಯಾಧುನಿಕ ಪದ್ಧತಿಯನ್ನು ಅಳವಡಿಸತಕ್ಕಂಥ ಕಾರ್ಯಕ್ರಮಗಳು ಇದೆ ಕೆಲವು. ಯಾವ್ಯಾವ? ಅದರಲ್ಲಿ ಒಂದು ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್, ಅಂದರೆ ಅಲ್ಲಿ ಇರ್ತಕ್ಕಂಥ ನೀರನ್ನು ಪುನಃ ಉಪಯೋಗಿಸಿಕೊಂಡು ಮೀನುಗಾರಿಕೆ ಮಾಡ್ತಕ್ಕಂಥದ್ದು. ಯಾಕಂದರೆ ತಮಗೆಲ್ಲ ಗೊತ್ತಿದೆ, ಕೆಲವೊಂದು ಪ್ರದೇಶದಲ್ಲಿ ನೀರಿನ ಕೊರತೆ ಇರತಕ್ಕಂಥ ಸನ್ನಿವೇಶಗಳು ತಾವು ನೋಡಿದಿರಿ. ಉದಾಹರಣೆಗೆ ಚಿತ್ರದುರ್ಗ ಇರ್ಬೋದು ಅಥವಾ ಬಳ್ಳಾರಿ ಇರ್ಬೋದು, ತುಮಕೂರು ಇರ್ಬೋದು, ಕೋಲಾರ ಇರ್ಬೋದು, ಇಂಥ ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಸಾಕಷ್ಟು ನೀರು ಅವಕಾಶಗಳಿಲ್ಲ. ಇಂತಹ ಪ್ರದೇಶದಲ್ಲಿ ಕೊರತೆ ಇರತಕ್ಕಂಥ ಪ್ರದೇಶದಲ್ಲಿ ನಾವು ಅಲ್ಲಿರ್ತಕ್ಕಂಥ ನೀರಿನ ಮೂಲವನ್ನು ಉಪಯೋಗಿಸಿಕೊಂಡು ಅದನ್ನ ಮತ್ತೆ ಅದನ್ನ ಪುನರ್ಬಳಕೆ ಮಾಡತಕ್ಕಂಥ ಒಂದು ವ್ಯವಸ್ಥೆ, ಇದಕ್ಕೆ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೀವಿ. ನಮಗೇನಾಗಿದೆ, ತುಂಬ ಬೇಡಿಕೆ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಬೇಡಿಕೆ ಬಂದರಿಂದ ನಮ್ಮ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅನ್ನು ನಾವು ತುಂಬ ಜನ ಮೀನುಗಾರರಿಗೆ ಅಥವಾ ನಮ್ಮ ಎಂಟರ್ಪ್ರಿನರ್ಸ್ ಏನಿದ್ದಾರೆ ನಮಗೆ ಅವರಿಗೆ ನಾವು ಅನುಮತಿ ಕೊಟ್ಟಿದ್ದೇವೆ. ಅದರ ಮೂಲಕ ಈ ಒಂದು ಕಾರ್ಯಕ್ರಮ ನಾವು ತುಂಬ ಸಮರೋಪಾದಿಯಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಇದಾದ ನಂತರ ಇನ್ನೊಂದು ನಮ್ಮ ವೈಜ್ಞಾನಿಕ ಪದ್ಧತಿಯಲ್ಲಿ ಇನ್ನೊಂದು ಹೇಳ್ತೀವಿ ನಾವು, ಬಯೋಫ್ಲಾಕ್ ಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೀವಿ, ಬಯೋಫ್ಲಾಕ್ ಅಂತ ಹೇಳ್ತೀವಿ. ಇಲ್ಲಿ ಬಯೋಫ್ಲಾಕ್ ಸಿಸ್ಟಮ್ ಅಂದರೆ ಏನಂತಂದರೆ, ನಾವು ಏನು ಆಹಾರವನ್ನು ಬಳಸ್ತಾ ಇದ್ದೇವೆ, ಪೂರಕ ಆಹಾರವನ್ನು ಬಳಸ್ತಾ ಇದ್ದೇವೆ, ಇದರ ಒಂದು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಈಗ ಉದಾಹರಣೆಗೆ ನಾವು ಅಲ್ಲಿರ್ತಕ್ಕಂಥ ನೈಸರ್ಗಿಕ ಆಹಾರ, ನಾನು ಹೇಳಿದೆ ಸೂಕ್ಷ್ಮಾಣು ಜೀವಿಗಳು ಸೂಕ್ಷ್ಮಾಣು ಸಸ್ಯಗಳು ಜಲಸಸ್ಯಗಳು ಅದನ್ನು ತಿಂದು ಬೆಳೀತಕ್ಕಂಥ ಪದ್ಧತಿ ಇದೆ. ಆದರೂ ನಾವು ಸಾಕಷ್ಟು ಅತ್ಯಾಧುನಿಕ ಪದ್ಧತಿಯಲ್ಲಿ ಮಾಡುವಾಗ ನಾವು 1 ಎಕರೆ ಜಾಗದಲ್ಲಿ ಅಥವಾ 1 ಹೆಕ್ಟೇರ್ ಜಾಗದಲ್ಲಿ ಸುಮಾರು ನಾವು 1 ಎಕರೆಗೆ ಸುಮಾರು 10-20 ಸಾವಿರ ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ, ಬಲಿತ ಬಿತ್ತನೆ ಮೀನುಗಳನ್ನು ನಾವು ಸ್ಟಾಕ್ ಮಾಡ್ತೇವೆ. ಮಾಡಿದಾಗ ಅಲ್ಲಿರ್ತಕ್ಕಂಥ ನೈಸರ್ಗಿಕ ಆಹಾರ ಕಡಿಮೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಪೂರಕ ಆಹಾರ ಕೊಡ್ತೇವೆ. ಪೂರಕ ಆಹಾರ ನಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 60-68 ರೂಪಾಯಿ ಒಂದು ಕೆಜಿಗೆ, ಕೆಲವೊಂದು ಕಂಪನಿಗಳು 70-75 ರೂಪಾಯಿ ಇದೆ. ಆವಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಉತ್ಪಾದಕತೆ ಮೇಲೆ ಹೆಚ್ಚಿನ ಹೊರೆ ಬೀಳೋ ದೃಷ್ಟಿಯಿಂದ ನಾವು ಈ ಬಯೋಫ್ಲಾಕ್ ಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲೇನಾಗ್ತದೆ, ನಾವು ಬಯೋಫ್ಲಾಕ್ ಅಂತ ಹೇಳಿದ್ರೆ ನೀರಿನಲ್ಲಿ ಜೀವಿಗಳು ಉತ್ಪತ್ತಿ ಆಗಲಿಕ್ಕೆ ನಾವು ಒಂದು ಇದನ್ನ ಸೃಷ್ಟಿ ಮಾಡ್ತೇವೆ, ನಾವು ಪೂರಕ ವಾತಾವರಣ ಸೃಷ್ಟಿ ಮಾಡ್ತೇವೆ. ಪೂರಕ ವಾತಾವರಣ ಸೃಷ್ಟಿ ಮಾಡೋದ್ರ ಮುಖಾಂತರ ಆ ಫ್ಲಾಕ್ ಅಂತ ಏನಿದೆಯಲ್ಲ ಅದಕ್ಕೆ ನಾವು ಈಸ್ಟ್, ನಾವು ಈಗ ನಿಮಗೆ ಗೊತ್ತಿರಬೇಕು ಜನರಲ್ ಮೆಥಡ್ ನಾವು ಈ ನಮ್ಮ ಈಸ್ಟ್ ಅಂತ ಹೇಳ್ತೀವಿ, ಈಸ್ಟ್ ಮತ್ತು ಬೆಲ್ಲ ಅಂತ ಹೇಳ್ತೀವಿ, ನ್ಯಾಚುರಲ್ ಬೆಲ್ಲ ಅಥವಾ ನಿಮ್ಮ ಕಬ್ಬಿನ ಇದರಿಂದ ಬರ್ತಕ್ಕಂಥ ಮೊಲಾಸಿಸ್ ಅಂತ ಹೇಳ್ತೀವಿ, ಕಾಕಂಬಿ ಅದನ್ನು ಉಪಯೋಗಿಸುವ ಮುಖಾಂತರ ಈಸ್ಟ್ ಅನ್ನು ಅದರಲ್ಲಿ ಅಳವಡಿಸುವ ಮುಖಾಂತರ ನಾವು ಅದರಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಂದು ಇದಕ್ಕೆ ಚಾಲನೆ ಕೊಡ್ತಾ ಇದೆ, ಆಹಾರದ ಉತ್ಪಾದನೆ ಜಾಸ್ತಿ ಆಗ್ತದೆ. ಅದನ್ನ ತಿನ್ನೋದ್ರ ಮುಖಾಂತರ ಯಾವುದು ಅದನ್ನ ತಿನ್ನೋದ್ರ ಮುಖಾಂತರ ಮತ್ತೆ ಮೀನುಗಳಿಂದ ಬರ್ತಕ್ಕಂಥ ಎಕ್ಸ್ಕ್ರೀಟ ಅದರಿಂದ ಬರ್ತಕ್ಕಂಥ ವೇಸ್ಟ್ ವಸ್ತುಗಳು ಅದು ಕೂಡ ಫ್ಲಾಕ್ ಜೊತೆಗೆ ಬೆರೆತು ಅದ್ರಲ್ಲಿ ಕೂಡ ಆಹಾರ ಉತ್ಪಾದನೆ ಆಗ್ತಕ್ಕಂಥ ಒಂದು ಈ ಆಹಾರದ ಸರಪಳಿ ಆಗ್ತದೆ. ಇದನ್ನ ನಾವು ಅದನ್ನ ಬಳಸೋದ್ರ ಮುಖಾಂತರ ಮೀನುಗಳು ಈ ಆಹಾರದ ಏನು ಪೂರಕ ಆಹಾರವನ್ನ ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅಂದ್ರೆ ಸ್ವಾಭಾವಿಕವಾಗಿ ಆಹಾರ ಅಲ್ಲೇ ಉತ್ಪಾದನೆ ಆಗ್ತದೆ, ಆವಾಗ ಪೂರಕ ಆಹಾರದ ಒಂದು ಅವಶ್ಯಕತೆ ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಿಂದ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಬಾರದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಯೋಫ್ಲಾಕ್ ಸಿಸ್ಟಮ್ ಆಫ್ ಕಲ್ಚರಲ್ ಫಿಶ್ ಅಂತ ಈ ಒಂದು ವ್ಯವಸ್ಥೆಯಲ್ಲಿ ಮೀನನ್ನು ಬೆಳವಣಿಗೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಮತ್ತೆ ಪಂಜರ ಪದ್ಧತಿ ಅಂತ ಒಂದಿದೆಯಲ್ಲ, ಹೌದು, ಅದು ಎಲ್ಲಿ ಬಳಕೆ ಆಗುತ್ತೆ? ಈಗೊಂದು ನಾವು ಪಂಜರಗಳಲ್ಲಿ ಮೀನು ಕೃಷಿ ಬೆಳವಣಿಗೆ ಮಾಡತಕ್ಕಂಥ ಕಾರ್ಯಕ್ರಮ ಈಗ ಹಲವಾರು ವರ್ಷಗಳಿಂದ ನಾವು ಮಾಡ್ತಾನೆ ಇದ್ದೇವೆ. ಈಗ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ. ಈ ಒಂದು ಪಂಜರದಲ್ಲಿ ಮೀನು ಕೃಷಿ ಕಾರ್ಯಕ್ರಮ ನಾವು ಸಾಮಾನ್ಯವಾಗಿ ಜಲಾಶಯಗಳಲ್ಲಿ ಕೈಗೊಳ್ಳುತ್ತೇವೆ. ಯಾಕೆಂದ್ರೆ ಈ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಇರತಕ್ಕಂಥದ್ದು ಮತ್ತು ನೀರಿನ ಅಲೆಗಳು ಅಥವಾ ನೀರಿನ ಒಂದು ಒತ್ತಡ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ನಾವು ಪಂಜರಗಳನ್ನು ಅಳವಡಿಸ್ತೇವೆ. ಅಲ್ಲಿ ಆ ವಾತಾವರಣದಲ್ಲಿ ಇರತಕ್ಕಂಥ ನೈಸರ್ಗಿಕ ಆಹಾರವನ್ನು ಅವು ತಿಂದು ಬೆಳಿತವೆ, ಜೊತೆಗೆ ನಾವು ಪೂರಕ ಆಹಾರವನ್ನು ಕೂಡ ಕೊಡಬೇಕಾಗ್ತದೆ. ಇದು ಏನಂತಂದ್ರೆ ನಮ್ಮ ಒಂದು ಎನ್ಕ್ಲೋಸ್ಡ್ ಏರಿಯಾ ಮೀನ್ಸ್ ಒಂದು ಗೊತ್ತಾದ ಪ್ರದೇಶದಲ್ಲಿ ನಾವು ಕೇಜ್ಗಳನ್ನ ಪಂಜರಗಳನ್ನು ಅಳವಡಿಸೋದ್ರ ಮುಖಾಂತರ ಈ ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ಅಂತ ಹೇಳಿದೆ, ಕುಂಠಿತ ಬೆಳವಣಿಗೆ ಇರತಕ್ಕಂಥ ಮೀನು ಮರಿಗಳನ್ನ 2.5 ತಿಂಗಳು ಬೆಳೆದಿರ್ತಕ್ಕಂಥ ಮೀನು ಮರಿಗಳನ್ನ ಬಿಡುವುದ್ರ ಮುಖಾಂತರ ಉದ್ದೇಶಿತ ಜಾಗದಲ್ಲಿ ನಾವು ಬೆಳೆಸುವುದ್ರ ಮುಖಾಂತರ ಮೀನು ಉತ್ಪತ್ತಿಯನ್ನ ನಾವು ಹೆಚ್ಚಿಗೆ ಮಾಡೋಕೆ ಒಂದು ಕಾರ್ಯಕ್ರಮ ಹಾಕೊಂಡು ಅಂದ್ರೆ ಪಂಜರದಿಂದ ಅವು ಹೊರಗಡೆ ಹೋಗೋದಿಲ್ಲ. ಅದಕ್ಕೆ ಪಂಜರದಲ್ಲಿ ಏನಾಗ್ತದೆ ತಮಗೆ ಒಂದು ಹೇಳ್ತೀನಿ, ಇವುಗಳಿಗೆ ನಾವು ಈ ಒಂದು ಸ್ಟೀಲ್ ಬೇಸ್ಡ್ ಇದನ್ನ ಸ್ಟ್ರಕ್ಚರ್ ಪಂಜರವನ್ನು ಕ್ರಿಯೇಟ್ ಮಾಡಿ ಆ ಪಂಜರಕ್ಕೆ ನಾವು ಮೆಶ್ ಜಾಲರಿಯನ್ನು ಅಳವಡಿಸಿ ಮೀನು ಮರಿಗಳು ಹೊರಗೆ ಹೋಗದ ರೀತಿಯಲ್ಲಿ ನಾವು ಅದನ್ನ ಅಲ್ಲೇ ಬೆಳೀತಕ್ಕಂಥ ವ್ಯವಸ್ಥೆ, ನೀರಿನ ಚಲನವಲನ ಜಾಸ್ತಿ ಆಗೋದ್ರಿಂದ ಏರಿಯೇಷನ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಏನ್ ಹೇಳ್ತೀವಿ ನಾವು ಆಕ್ಸಿಜನ್ ಆಮ್ಲಜನಕದ ಪೂರೈಕೆ ಹೆಚ್ಚಾಗೋದ್ರಿಂದ ಮೀನುಗಳು ಕೂಡ ಕ್ರಮೇಣ ತುಂಬಾ ಫಾಸ್ಟ್ ಆಗಿ ಅಂದ್ರೆ ತುಂಬಾ ಬೇಗನೆ ಬೆಳವಣಿಗೆ ಮಾಡಲಿಕ್ಕೆ ಒಂದು ಅವಕಾಶ. ಹಾಗಾಗಿ ನಾವು ಈ ಪದ್ಧತಿಯನ್ನ ಜಲಾಶಯಗಳಲ್ಲಿ ಪ್ರಮುಖವಾಗಿ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಇದಕ್ಕೂ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಸಹಾಯಧನ ಇವೆಲ್ಲ ಇದಾವೆ? ಸಹಾಯಧನ ಖಂಡಿತ ಇದೆ ನಮ್ಮಲ್ಲಿ. ಒಂದು ಈ ಒಂದು ಕೇಜ್ ಕಲ್ಚರ್ಗೆ ಒಂದು ಯೂನಿಟ್ಗೆ ಅಂದ್ರೆ ಒಂದು ಘಟಕಕ್ಕೆ 3 ಲಕ್ಷ ಘಟಕ ವೆಚ್ಚ, ಒಂದು ಘಟಕ ವೆಚ್ಚ ಫಿಕ್ಸ್ ಮಾಡಿದ್ದಾರೆ. ಇದ್ರೆ ನಾವು 60% ಫಾರ್ SC/ST ಮತ್ತು ನಮ್ಮ ಮಹಿಳೆಯರಿಗೆ ನಾವು ಕೊಡ್ತೇವೆ, ಇನ್ನು ಸಾಮಾನ್ಯ ವರ್ಗದ ಜನ ಅಥವಾ ಯಾರು ಅವರಿಗೆ ನಾವು 40% ಅಂದ್ರೆ ಶೇಕಡ 40% ಸಹಾಯಧನವನ್ನು ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ನಾವು ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ. ಇದು ತುಂಬಾ ಬೇಡಿಕೆ ಇದೆ. ಸೊ ಆ ಬೇಡಿಕೆಗೆ ಅನುಗುಣವಾಗಿ ನಾವು ಸಾಕಷ್ಟು ಈಗಾಗಲೇ ಪಂಜರಗಳನ್ನು ಎಲ್ಲಾ ಕಡೆ, ಉದಾಹರಣೆಗೆ ನಾವು ಮೈಸೂರಿನಲ್ಲಿ KRS ಅಲ್ಲಿ ಇರ್ಬೋದು, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಲಿಂಗನಮಕ್ಕಿಲ್ ಇರ್ಬೋದು, ಈ ತರ ಬೇರೆ ಬೇರೆ ಜಲಾಶಯಗಳಲ್ಲಿ ನಾವು ಮಾಡಿದ್ದೇವೆ. ಒಳ್ಳೆ ಫಲಿತಾಂಶ ಕೂಡ ಖಂಡಿತ ಬಂದಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಮೀನುಗಾರರಿಗೆ ಎಂಟರ್ಪ್ರಿನರ್ಸ್ಗೆ ನಾವು ಉತ್ತೇಜನ ನೀಡುವ ಉದ್ದೇಶದಿಂದ ಸಾಕಷ್ಟು ಹೆಚ್ಚುವರಿ ಕಾರ್ಯಕ್ರಮಗಳನ್ನು ನಾವು ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಬಹುಶಃ ಈಗ 2022-23 ಸಾಲಿಗೆ ನಮ್ಮ ಬೇಡಿಕೆಯನ್ನು ಪುರಸ್ಕರಿಸಿ ಕೊಟ್ಟಲ್ಲಿ ಬಹುಶಃ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗೆಯೇ ನಾವೇನೀಗ ಜಲಾಶಯಗಳಲ್ಲಿ ನಾವು ಇದನ್ನ ಪಂಜರಗಳನ್ನು ಅಳವಡಿಸಿ ಮಾಡ್ತಿದ್ದೇವೆ, ಅದೇ ರೀತಿ ಈ ನಮ್ಮ ಕರಾವಳಿಯಲ್ಲೂ ಕೂಡ ಹಿನ್ನೀರು ಪ್ರದೇಶಗಳಲ್ಲಿ ಬ್ಯಾಕ್ ವಾಟರ್ಸ್ ಅಂತ ಹೇಳ್ತೀವಿ, ಹಿನ್ನೀರು ಪ್ರದೇಶದಲ್ಲೂ ಕೂಡ ಈ ಒಂದು ಪಂಜರಗಳನ್ನು ಅಳವಡಿಸಿ ಮೀನು ಕೃಷಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡಿದ್ದೇವೆ. ಯಾಕೆಂದ್ರೆ ತಮಗೆಲ್ಲ ಗೊತ್ತಿದೆ ಸಮುದ್ರದಲ್ಲಿ ನಾವು ಇರ್ತಕ್ಕಂಥ ಏನು ನಮ್ಮ ಮತ್ಸ್ಯ ಸಂಪತ್ತು ಅಲ್ಲಿ ರಿಸ್ಟ್ರಿಕ್ಟೆಡ್ ಅಂದರೆ ಒಂದು ಸೀಮಿತವಾಗಿದೆ. ನಾವು ಇಲ್ಲಿ ಇರ್ತಕ್ಕಂಥ ದೋಣಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ಅಲ್ಲಿ ಮೀನುಗಳನ್ನು ಅವರು ಎಕ್ಸ್ಪ್ಲೈಟ್ ಅಂದರೆ ಅದನ್ನು ಮೀನುಗಳನ್ನು ಹಿಡಿಯುವ ಸಾಮರ್ಥ್ಯ ಹೆಚ್ಚಾದ ಹಾಗೆ ಓವರ್ ಎಕ್ಸ್ಪ್ಲೈಟೇಷನ್ ಇರ್ತೀವಿ ಅಂದರೆ ಆಗುತ್ತೆ. ಹಾಗಾಗಿ ಅಲ್ಲಿನ ಜಲ ಸಂಪನ್ಮೂಲ ಇರ್ತಕ್ಕಂಥ ಮೀನಿನ ಸಂಪತ್ತನ್ನು ನಾವು ಹೆಚ್ಚಿಗೆ ಮಾಡೋ ದೃಷ್ಟಿಯಿಂದ ಅದಕ್ಕೆ ಪೂರಕವಾಗಿ ಅಲ್ಲಿ ಇಳುವರಿ ಏನು ಕಡಿಮೆ ಆಗ್ತಾ ಇದೆ, ಹೆಚ್ಚಿನ ದೋಣಿಗಳಿಂದ ಮೀನು ಹಿಡಿತಾ ಇದ್ದಾರೆ, ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಅದನ್ನ ಒಂದು ನಾವು ಸರಿದೂಗಿಸ್ಲಿಕ್ಕೋಸ್ಕರ ಹಿಂದಿನಲ್ಲಿ ಕೂಡ ನಾವು ಮೀನು ಕೃಷಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದರಲ್ಲೂ ಕೂಡ ತುಂಬಾ ಒಳ್ಳೆಯ ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಸೀ ಬಾಸ್ ಅಂತ ಹೇಳ್ತೀವಿ ನಾವು, ಕುರುಡಿ ಮೀನು ಅಂತ ಹೇಳ್ತೀವಿ ಆ ಲೋಕಲ್ ಭಾಷೆಯಲ್ಲಿ. ಆ ಮೀನಿಗೆ ತುಂಬಾ ಬೇಡಿಕೆ ಇದೆ. ಒಂದು ಕೆಜಿ ಮೀನಿಗೆ ರೂಪಾಯಿ 800 ರಿಂದ 1,000 ರೂಪಾಯಿವರೆಗೂ ಕೂಡ ರೇಟ್ ಇದೆ ಅದಕ್ಕೆ. ಅಂದ್ರೆ ಅದು ಆ ತರ ಒಂದು ಒಳ್ಳೆ ರುಚಿ ಇರತಕ್ಕಂಥದ್ದು ಮೀನು, ಅದು ತುಂಬಾ ಬೇಡಿಕೆ ಇರತಕ್ಕಂಥ ಮೀನು. ಸೊ ಈ ತರದ ಮೀನುಗಳನ್ನ ನಾವು ಅಲ್ಲಿಗೆ ಬೆಳೆಸುವ ರೀತಿಯಲ್ಲಿ ಈ ನಮ್ಮ ಕರಾವಳಿ ಪ್ರದೇಶದ ಮೀನುಗಾರರಿಗೆ ನಾವು ಉತ್ತೇಜನ ಕೊಡ್ತಾ ಇದ್ದೇವೆ. ಅಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೇವೆ, ಅನುಷ್ಠಾನ ಆಗಿದೆ, ಸಾಕಷ್ಟು ಉತ್ಪಾದನೆ ಕೂಡ ಆಗಿದೆ, ಮತ್ತೆ ಅಲ್ಲಿರ್ತಕ್ಕಂಥ ರೈತರು ಕೂಡ ಇದರಿಂದ ಒಂದು ಈ ಒಂದು ಕಾರ್ಯಕ್ರಮದಿಂದ ತುಂಬಾನೇ ಆರ್ಥಿಕ ಅಭಿವೃದ್ಧಿ ಆಗೋದ್ ನಿಟ್ಟಿನಲ್ಲಿ ಅವರಿಗೆ ತುಂಬಾ ಅನುಕೂಲ ಆಗಿದೆ. ಇದು ಮುಖ್ಯವಾಗಿ ಒಳನಾಡು ಮೀನುಗಾರಿಕೆ ಬಗ್ಗೆ ಆಯಿತು. ಇನ್ನು ಕಡಲು ಮೀನುಗಾರಿಕೆಗೆ ಯಾವ ರೀತಿ ಅವಕಾಶಗಳಿದ್ದಾವೆ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ? ಈಗ ನೋಡಿ, ಕಡಲು ಮೀನುಗಾರಿಕೆಗೆ ಸಂಬಂಧಪಟ್ಟಾಗ ನಾನು ಹೇಳಬೇಕಂದ್ರೆ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತಕ್ಕಂಥ ಒಂದು ಹೊಸ ಕಾರ್ಯಕ್ರಮ. ಈ ಒಂದು ಹೊಸ ಕಾರ್ಯಕ್ರಮವನ್ನು ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ತಂದಿದ್ದಾರೆ. ಈ ಕಾರ್ಯಕ್ರಮ ಆಲ್ರೆಡಿ ನಮ್ಮಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ಅಲ್ಲಿ ಕೇವಲ ಕೆಲವೇ ಕೆಲವು ಘಟಕಗಳು ಮಾತ್ರ ನಮಗೆ ಮಂಜೂರಾಗಿತ್ತು. ಈ ಒಂದು ಈ ಸಮುದ್ರದಲ್ಲಿ ಇರ್ತಕ್ಕಂಥ ಸಂಪನ್ಮೂಲವನ್ನು ಅಂದರೆ ಮೀನಿನ ಸಂಪನ್ಮೂಲವನ್ನು ಹಿಡಲಿಕ್ಕೆ ಕೇವಲ 20 ನಾಟಿಕಲ್ ಮೈಲ್ ಅಂತ ಹೇಳ್ತೀವಿ, 20 ನಾಟಿಕಲ್ ಮೈಲ್ವರೆಗೆ ಮಾತ್ರ ನಮ್ಮ ರಾಜ್ಯದ ದೋಣಿಗಳು ಮೀನುಗಾರಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು 20 ನಾಟಿಕಲ್ ಮುಂದುವರೆದು ಮುಂದೆ ಹೋಗುವಾಗ ಅದು ನಮ್ಮ ಅಂತರರಾಜ್ಯ ಮತ್ತೆ ನಮ್ಮ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಳಪಟ್ಟಂತಹ ಮೋರ್ ದೆನ್ 20 ನಾಟಿಕಲ್ ಮೈಲ್ಸ್ ಅಪ್ ಟು 200 ನಾಟಿಕಲ್ ಮೈಲ್ಸ್ ವರೆಗೂ ಕೂಡ ಆಳ ಸಮುದ್ರ ಮೀನುಗಾರಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ನಾವು ಎಕ್ಸ್ಪ್ಲೈಟ್ ಮಾಡಬೇಕು. ಅಂದ್ರೆ ಅಲ್ಲಿರ್ತಕ್ಕಂಥ ಮೀನನ್ನು ಬಳಸ್ಕೋಬೇಕು ಬಳಸ್ಕೋಬೇಕು ಯಾಕಂದ್ರೆ ಅಲ್ಲಿವರೆಗೂ ನಮ್ಮ ದೋಣಿಗಳು ಸ್ಥಳೀಯವಾದ ದೋಣಿಗಳು ಅಲ್ಲಿವರೆಗೂ ಹೋಗ್ತಕ್ಕಂಥ ಸಾಮರ್ಥ್ಯ ಇಲ್ಲ. 20 ನಾಟಿಕಲ್ ಮೈಲ್ಸ್ ಒಳಗೆ ಮಾತ್ರ ಮೀನುಗಾರಿಕೆ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿರ್ತಕ್ಕಂಥ, ಅದಕ್ಕೋಸ್ಕರ ಆಳ ಸಮುದ್ರದಲ್ಲಿ ಇರ್ತಕ್ಕಂಥ ಮೀನುಗಳನ್ನ ನಾವು ಹಿಡಿಯುವ ದೃಷ್ಟಿಯಿಂದ ನಮಗೆ ಡೀಪ್ ಸೀ ಫಿಶಿಂಗ್ ವೆಸಲ್ ಅಂತ ಹೇಳ್ತೀವಿ ನಾವು, ಆಳ ಸಮುದ್ರ ಮೀನುಗಾರಿಕೆಗೆ ದೋಣಿಗಳಿಗೆ ನಾವು ಸಾಕಷ್ಟು ಉತ್ತೇಜನ ಕೊಡೋ ದೃಷ್ಟಿಯಿಂದ ಒಂದು 100 ಘಟಕಗಳನ್ನ ಹೊಸದಾಗಿ ನಾವು ಮಾಡ್ತಾ ಇದ್ದೀವಿ. ಇದರ ಒಂದು ಘಟಕ ವೆಚ್ಚ 1,20,00,000 ಇದೆ. ಇದಕ್ಕೆ ನಾನು ಆಗ್ಲೇ ಹೇಳಿದಾಗೆ 60% ಸಹಾಯಧನವನ್ನು ನಾವು SC ST ಮತ್ತು ಮಹಿಳಾ ಬೆನಿಫಿಷರಿ ಕೊಡ್ತಾ ಇದ್ದೇವೆ. 40% ಸಹಾಯಧನವನ್ನು ನಾವು ಸಾಮಾನ್ಯ ವರ್ಗದವರಿಗೆ ಕೊಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದನ್ನು ಹೊರತುಪಡಿಸಿ ನಮ್ಮ ಈ ಸಮುದ್ರ ಭಾಗದಲ್ಲಿ ಮೆರೈನ್ ಆಚರಣೆ ಅಂತ ಹೇಳ್ತೀವಿ, ಅಂದ್ರೆ ಅಲ್ಲಿ ನಾವೀಗ ನಾವು ಒಳನಾಡು ಮೀನುಗಾರಿಕೆಯಲ್ಲಿ ನಾವೇನು ಈಗ ರೋಹು ಮೀನುಮರಿ ಉತ್ಪಾದನೆ ಮಾಡ್ತೀವಿ, ಹಾಗೆ ಅಲ್ಲೂ ಕೂಡ ಕಡಲಲ್ಲಿ ಮೀನುಮರಿಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಅಲ್ಲಿ ಸಮುದ್ರಕ್ಕೆ ಹೊಂದಿಕೊಳ್ತಕ್ಕಂಥ ಜಾತಿನಲ್ಲಿ ಬೆಳೆತಕ್ಕಂಥ ಮೀನುಗಳನ್ನ ಬೆಳೆಸಲಿಕ್ಕೆ ನಾವು ಮೆರೈನ್ ಆಚರಣೆ ಮಾಡಲಿಕ್ಕೆ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ. ಅದೇ ರೀತಿ ಅಲ್ಲಿ ಆ ಮೀನುಮರಿಗಳನ್ನು ಉತ್ಪಾದನೆ ಮಾಡಿದ ಮೀನುಗಳನ್ನ ನರ್ಸರಿಯಲ್ಲಿ ಅವುಗಳನ್ನು ಪಾಲನೆ ಮಾಡಿ ಒಂದು ಗಾತ್ರ ಬರುವವರೆಗೆ ಅಂದ್ರೆ ಬಹುಶಃ ಒಂದು 2 ತಿಂಗಳವರೆಗೂ ಅದನ್ನು ಬೆಳೆಸಿ, ನಾನು ಕುಂಠಿತ ಮೀನುಮರಿಗಳು ಅಂತ ಹೇಳಿದೆ, ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ, ಅಲ್ಲವರೆಗೂ ಬೆಳೆಸಿ ಅವುಗಳನ್ನು ಸಮುದ್ರಕ್ಕೆ ವಾಪಸ್ ಬಿಡೋದ್ರ ಮುಖಾಂತರ ಬಹುಶಃ ನಾವು ಆ ಒಂದು ಉತ್ಪಾದನೆ ಹೆಚ್ಚು ಮಾಡುವ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಅದಾದ ನಂತರ ನಮಗೆ ಇಲ್ಲಿ ಬೈವಾಲ್ವ್ ಕಲ್ಚರ್ ಅಂತ ಹೇಳ್ತೀವಿ. ಬೈವಾಲ್ವ್ ಕಲ್ಚರ್ ಅಂದರೆ ಉದಾಹರಣೆಗೆ ನಮಗೆ ಅದಕ್ಕೆ ಸಾಮಾನ್ಯವಾಗಿ ಮೀನು ಚಿಪ್ಪು ಅಂತ ಹೇಳ್ತೀವಿ, ಅದರೊಳಗೆ ಅದರಲ್ಲಿ ಬರ್ತಕ್ಕಂಥ ಮಾಂಸವನ್ನು ಬಳಸಲಿಕ್ಕೋಸ್ಕರ ಈ ಬೈವಾಲ್ ಕಲ್ಚರ್ ಅಂದರೆ ಅದಕ್ಕೆ ನಮಗೆ ಅದು ಇಂಗ್ಲೀಷಲ್ಲಿ ಪೆರ್ನಾ ವೆರಡಿಸ್ ಅಂತ ಒಂದು ಒಂದು ತಳಿ ಇದೆ. ಆ ತಳಿ ನಮ್ಮ ನಮ್ಮ ಕರಾವಳಿ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೀತಕ್ಕಂಥ ಒಂದು ತಳಿ. ಆ ಒಂದು ತಳಿಯನ್ನು ಬೆಳೆಸಲಿಕ್ಕೆ ನಮ್ಮಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಬೈವಾಲ್ ಕಲ್ಚರ್ ಅಂತ ನಾವು ಹೇಳ್ತೇವೆ. ಅವರು ಆ ಭಾಷೆಯಲ್ಲಿ ನಮ್ಮ ಕರಾವಳಿ ಭಾಷೆಯಲ್ಲಿ ಪಚ್ಚಿಲೆ ಅಂತ ಹೇಳ್ತಾರೆ. ನಾವು ಇಂಗ್ಲೀಷಲ್ಲಿ ಸೈಂಟಿಫಿಕ್ ಮೆಥಡ್ಲಿ ಹೇಳುವಾಗ ಅದಕ್ಕೆ ಪೆರ್ನಾ ವೆರಡಿಸ್ ಅಂತ ಒಂದು ಒಂದು ಜಾತಿಯ ಒಂದು ವೈಜ್ಞಾನಿಕ ಹೆಸರು. ಪಚ್ಚಿಲೆ ಅಂದರೆ ಲೋಕಲ್ ಹೆಸರು. ಇದು ಕೂಡ ತುಂಬಾ ಬೇಡಿಕೆ ಇದೆ. ಇದರಲ್ಲಿ ಇರ್ತಕ್ಕಂಥ ಪ್ರೋಟೀನಾಂಶ ಇರ್ಬೋದು, ಬೇರೆ ಇದಿರ್ಬೋದು, ಖನಿಜಾಂಶಗಳು ಮತ್ತೊಂದು ಮುಗಿದೊಂದೆಲ್ಲ ಇದು ತುಂಬಾ ಯಥೇಚ್ಛಿರೋದ್ರಿಂದ ಇದನ್ನ ತುಂಬಾ ಕರಾವಳಿ ಭಾಗದ ಜನರು ಇಷ್ಟಪಡ್ತಾರೆ. ಅದರ ರುಚಿ ನೋಡಿದ್ರೆ ಬಹುಶಃ ನಮ್ಮ ಈ ಒಳನಾಡು ಭಾಗದ ಜನರು ಕೂಡ ಅದನ್ನ ಇಷ್ಟಪಡ್ತಕ್ಕಂಥ ಒಂದು ಜಾತಿಯ ಬೈವಾಲ್ವ್ ಅದು. ಅದೇ ನಂತರ ನಾವು ಸಮುದ್ರ ಕಳೆ ಅಂತ ಸೀ ವೀಡ್ ಅಂತ ಹೇಳ್ತೀವಿ. ಈಗಾಗಲೇ ತಮ್ಗೆ ಗೊತ್ತಿರೋದು ಕೆಲವೊಂದು ಈ ಸೀ ವೀಡ್ ಅಂತ ಹೇಳಿದ್ರಲ್ಲ ಸಮುದ್ರ ಪಾಚಿ ಅಂತ ಹೇಳ್ತೀವಿ. ಈ ಸಮುದ್ರ ಪಾಚಿಯನ್ನು ಬೆಳೆಸುವ ಹಚ್ಚೋದ್ರ ಮುಖಾಂತರ ತಮಗೆ ಈಗಾಗಲೇ ಗೊತ್ತಿರಬಹುದು ಅಂದ್ರೆ ಏನೇನಕ್ಕೆ ಬಳಕೆ ಆಗುತ್ತೆ. ಅದು ನೋಡಿ, ಉದಾಹರಣೆಗೆ ಈ ಸಮುದ್ರ ಕಳೆಯನ್ನು ನಾವು ಸೈಂಟಿಫಿಕ್ ಮೆಥಡ್ ನಮ್ಮ ಮೆಡಿಸಿನ್ಸ್ ಔಷಧಿಗಳ ತಯಾರಿಕೆಯಲ್ಲೂ ಕೂಡ ಬಳಸತಕ್ಕಂತಹ ಅವಕಾಶಗಳಿದೆ. ಕಾಸ್ಮೆಟಿಕ್ಸ್ ಅಂದ್ರೆ ತಮಗೆಲ್ಲ ಗೊತ್ತಿರೋ ನಮ್ಮ ಮುಖ ಸೌಂದರ್ಯೀಕರಣಕ್ಕೋಸ್ಕರ ಬಳಸತಕ್ಕಂತಹ ಸಾಮಗ್ರಿಗಳು ಇದನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಮತ್ತು ಇದನ್ನ ತಾವು ಹೇಳಿದಂಗೆ ಮೆಡಿಸಿನ್ ಉತ್ಪಾದನೆಯಲ್ಲೂ ಕೂಡ ಇದನ್ನ ಬಳಸತಕ್ಕಂತಹ ಪದ್ಧತಿ ಇದೆ. ಈ ಒಂದು ಇದಕ್ಕೂ ಕೂಡ ತುಂಬಾ ಬೇಡಿಕೆ ಇದೆ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸಮುದ್ರ ಪಾಚಿ ಮಾಡಲಿಕ್ಕೆ ಸುಮಾರು ಒಂದು 7 ಕೋಟಿ ಅಷ್ಟು ಅನುದಾನ ನಮ್ಗೆ ಬಂದಿತ್ತು. ಆದರೆ ನಮ್ಮ ಈ ಕರಾವಳಿ ಭಾಗದಲ್ಲಿ ಕೆಲವೊಂದು ಸಮಸ್ಯೆ ಇರೋದ್ರಿಂದ ಆ ಭಾಗದಲ್ಲಿ ಅದನ್ನು ಬೆಳೀಲಿಕ್ಕೆ ಸ್ವಲ್ಪ ಕಷ್ಟಕರ ಆಗಿದೆ. ಹಾಗಾಗಿ ಅಷ್ಟು ಬೇಡಿಕೆಗೆ ಅನುಗುಣವಾಗಿ ಅದನ್ನು ಬೆಳೆಸಲಿಕ್ಕೆ ಸ್ವಲ್ಪ ಕಷ್ಟದಾಯಕವಾಗಿದೆ. ಅದನ್ನು ಮುಖ್ಯವಾಗಿ ಈ ಮೀನುಗಳನ್ನು ಮಾರಾಟ ಮಾಡುವಂಥವ್ರಿಗೆ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಎಷ್ಟು ಮಟ್ಟಿಗೆ ಅವಕಾಶಗಳಿದ್ದಾವೆ? ಖಂಡಿತ ಹೇಳ್ತೀನಿ. ಮೀನು ಬೆಳವಣಿಗೆ, ಮೀನು ಉತ್ಪಾದನೆ ಬಗ್ಗೆ ನಾವು ಹೇಳಿದ್ವಿ. ಈಗ ಬೆಳೆದಂತ ಮೀನುಗಳನ್ನು ಯಾವ ತರ ಮಾರುಕಟ್ಟೆಗೆ ತಲುಪಬೇಕು? ಮಾರುಕಟ್ಟೆ ಮಾಡೋದು ಸಂಸ್ಕರಣೆ ಮಾಡತಕ್ಕಂಥದ್ದು. ಪ್ರತಿನಿತ್ಯ ನಮಗೆ ನಮ್ಮ ಒಂದು ಜನರಿಗೆ ಬೇಕಾದಂತಹ ಮೀನು, ಅವ್ರಿಗೆ ಕನ್ಸಂಪ್ಷನ್, ಅವ್ರಿಗೆ ಬಳಕೆಗೆ ಬೇಕಾದಂತ ಮೀನನ್ನು ಹೊರತುಪಡಿಸಿ ಉಳಿದಂತ ಮೀನು ಇದೆ. ಯಾಕೆಂದ್ರೆ ಇದು ಬೇಗ ಕೆಡ್ತಕ್ಕಂತಹ ಪದಾರ್ಥ ಆಗಿರೋದ್ರಿಂದ ಇದನ್ನು ನಾವು ಶೈತ್ಯೀಕರಣ ಮಾಡ್ತಕ್ಕಂಥದ್ದು. ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ ನಾವು. ಹೌದು, ಶೈತ್ಯಾಗಾರ ಅಂತ ಹೇಳ್ತೀವಿ, ಶೀತಲೀಕರಣ ಘಟಕ ಅಂತ ಹೇಳ್ತೀವಿ. ಇದಕ್ಕೂ ಕೂಡ ನಾವು ಕಾರ್ಯಕ್ರಮ ಇದೆ ನಮ್ಮಲ್ಲಿ. ಆ ನಂತರ ಅದು ಬೆಳೆದಂತಹ ಮೀನುಗಳನ್ನ ಸಮುದ್ರ ಭಾಗದಲ್ಲಿ ಹಿಡಿದಂತಹ ಮೀನುಗಳನ್ನ ಕೆಡದ ಹಾಗೆ ಅದನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಇನ್ನೊಂದು ಜಾಗಕ್ಕೆ ಕೊಂಡೊಯ್ಲಿಕ್ಕೆ ನಾವು ಇನ್ಸುಲೇಟೆಡ್ ವ್ಯಾನ್ ಅಂತ ಹೇಳ್ತೀವಿ. ಹೌದು, ಮತ್ತೆ ರೆಫ್ರಿಜರೇಟೆಡ್ ವ್ಯಾನ್ ಅಂತ ಹೇಳ್ತೀವಿ. ಆದ್ರೆ ಇನ್ಸುಲೇಟೆಡ್ ವ್ಯಾನ್ ಅಂದ್ರೆ ಅದು ಜಸ್ಟ್ ಎಲ್ಲ ಒಳಗೆ ಶಾಖ ಬಿಟ್ಕೊಡಲ್ಲ, ಆ ತರ ಒಂದು ಪದ್ಧತಿ ಮಾಡಿ ಆ ಮೀನುಗಳನ್ನ ಆ ಒಂದು ಐಸ್ ಬಾಕ್ಸ್ ಗಳಲ್ಲಿ ನಮ್ಮ ಪೆಟ್ಟಿಗೆಗಳಲ್ಲಿ ಅದನ್ನು ಒಂದು ಮೀನು ನಂತರ ಅದರ ಮೇಲೆ ಐಸ್ ಈ ತರ ಅದರ ಮೇಲೆ ಒಂದಕ್ಕೊಂದು ಒಂದು ಲೇಯರ್ ಬೈ ಲೇಯರ್ ಅಂತ ಹೇಳ್ತೀವಿ, ಒಂದೊಂದು ಪದರ ಹಾಕೋದ್ರ ಮುಖಾಂತರ ಆ ಇನ್ಸುಲೇಟೆಡ್ ಟ್ರೆಕ್ ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಸಾಗಾಣಿಕೆ ಮಾಡ್ತೀವಿ. ಇನ್ನೊಂದು ಶೈತ್ಯೀಕರಿಸಿದ ವೆಹಿಕಲ್ ಅಂತ ಹೇಳ್ತೀವಿ. ಶೈತ್ಯ ಅಂದ್ರೆ ಆಲ್ರೆಡಿ ಅದರೊಳಗೆ ನಿಮ್ಗೆ ಕೋಲ್ಡ್ ಏರ್ ಅಂದ್ರೆ ನಮ್ಮ ತಂಪಾದ ಗಾಳಿಯನ್ನು ಬೀಸತಕ್ಕಂತ ವ್ಯವಸ್ಥೆಯನ್ನ ಮಾಡಿ ಅಲ್ಲಿರ್ತಕ್ಕಂತ ಇದನ್ನ ಕೆಲವು -10 ಡಿಗ್ರಿ ಅಂತ ಹೇಳ್ತೀವಿ ನಾವು, 10 ಡಿಗ್ರಿ 15 ಡಿಗ್ರಿವರೆಗೂ ಕೂಡ ಅದನ್ನ ಶೈತ್ಯೀಕರಿಸತಕ್ಕಂತ ಒಂದು ಕೆಪಾಸಿಟಿ ಮಾಡಿರ್ತಕ್ಕಂತ ವೆಹಿಕಲ್ಗಳು ಕೂಡ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಆ ನಂತರ ಮಂಜುಗಡ್ಡೆನೂ ಬೇಕಾಗತ್ತಲ್ಲ. ಅದು ಹೌದು, ತಾವು ಹೇಳಿದಂಗೆ ಈಗ ಇನ್ಸುಲೇಟೆಡ್ ವೆಹಿಕಲ್ ಅಂತ ಹೇಳಿದೆ, ಆ ಒಂದು ಗಾಡಿಯಲ್ಲಿ ತಗೊಂಡು ಹೋಗ್ತಕ್ಕಂತ ಮೀನುಗಳನ್ನ ಆ ಬಾಕ್ಸ್ ಇಡುವಾಗ ಒಂದು ಪದರ ಮೀನು, ಒಂದು ಪದರ ಐಸ್, ಈ ತರ ಮಾಡಿ ತಗೊಂಡೋಗ್ತ ಮಂಜುಗಡ್ಡೆ ಬೇಕಾಗಿ ಮಂಜುಗಡ್ಡೆ ಕಾರ್ಖಾನೆಗಳಿಗೂ ಕೂಡ ನಾವು ಸಹಾಯಧನ ಕೊಡ್ತಕ್ಕಂತ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ. ಈ ಇಲ್ಲಿ ಒಳನಾಡು ಮೀನುಗಾರಿಕೆಯಲ್ಲೂ ಕೂಡ ನಾವು ಅದನ್ನ ತುಂಬಾ ಕೆಲವು ಜನರು ಅದನ್ನ ಬಳಕೆ ಮಾಡ್ತಿದ್ದಾರೆ. ಈಗ ಒಂದು ಆ ಮಂಜುಗಡ್ಡೆ ಸ್ಥಾವರಗಳನ್ನು ಸ್ಥಾಪನೆ ಮಾಡಿ ಮಂಜುಗಡ್ಡೆ ಉತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮುದ್ರ ಭಾಗದಲ್ಲೂ ಕೂಡ ನಮ್ಮ ಮೀನುಗಾರಿಕೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಮತ್ತೆ ಈ ಮೀನುಗಳನ್ನ ಈ ದ್ವಿಚಕ್ರ ವಾಹನಗಳಲ್ಲಿ ಸೈಕಲ್ ಗಳಲ್ಲೂ ಕೂಡ ತಳ್ಳಿಕೊಂಡು ಮಾರಾಟ ಮಾಡೋದಿದೆ. ಅವ್ರಿಗೂ ಕೂಡ ಇಲ್ಲಿ ಇಂತ ಒಂದು ಶಾಖ ನಿರೋಧಕ ವ್ಯವಸ್ಥೆಯನ್ನ ನೋಡಿ ಹೇಳಿದಾಗೆ. ಈಗ ಹಿಂದಿನ ಕಾಲದಲ್ಲಿ ನಮ್ಮ ಮಹಿಳೆಯರು ಅಥವಾ ನಮ್ಮ ಮೀನುಗಾರರು ತಲೆ ಮೇಲೆ ಹೊತ್ಕೊಂಡೋಗಿ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಿದ್ರು. ಅಷ್ಟು ಆ ಒಂದು ಹೈಜಿನಿಕ್ ಕಂಡೀಷನ್ಸ್ ಅಂತ ಹೇಳ್ತೀವಿ ನಾವು, ಆ ಒಂದು ಮೀನುಗಳನ್ನ ಸ್ವಚ್ಛತೆ ಕಾಪಾಡಿ ಮಾಡಿ ಮಾಡಕ್ ಆಗ್ತಾ ಇರಲಿಲ್ಲ. ಅವಾಗ ಜೊತೆಗೆ ಸಮಯನೂ ಜಾಸ್ತಿ ಸಮಯ ಬೇಕಾಗಿತ್ತು, ಅವಾಗ ತಾಜಾತನ ಇರ್ತಾ ಇರಲಿಲ್ಲ. ಮತ್ತೆ ಅಲ್ಲಿ ಬಳಸತಕ್ಕಂತ ಐಸ್ ಉತ್ಪಾದನೆ ಕೂಡ ತುಂಬಾ ಕಡಿಮೆ ಇತ್ತು. ಹಾಗಾಗಿ ಏನು ಹಿಡಿದ ಮೀನನ್ನ ಯಥಾವತ್ತಾಗಿ ಆ ಬುಟ್ಟಿಗಳಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ರು. ಬಿಸಿಲು ಇರ್ತಾ ಇತ್ತು, ಮಳೆ ಬರ್ತಾ ಇತ್ತು, ಆ ಸಂದರ್ಭದಲ್ಲಿ ಮೀನು ಕೆಡ್ತಕ್ಕಂತ ಸಂದರ್ಭ ತುಂಬಾ ಹೆಚ್ಚಾಗ್ತಿತ್ತು. ಈಗೇನಾಗಿದೆ, ನಾವು ಈ ದ್ವಿಚಕ್ರ ವಾಹನಗಳಲ್ಲಿ ಐಸ್ ಪಾಕ್ಗಳನ್ನ ಇಟ್ಟುಕೊಂಡು ಹಿಂದ್ಗಡೆ ಅದರಲ್ಲಿ ಒಂದು ಪದರ ಮೀನು, ಒಂದು ಪದರ ಐಸ್ ಅನ್ನು ಹಾಕಿ ಲೋಕಲ್ ಟ್ರಾನ್ಸ್ಪೋರ್ಟೇಷನ್. ಉದಾಹರಣೆಗೆ ನಾವು ಈ ಬೆಂಗಳೂರಲ್ಲಿ ಜಯನಗರ, ಜಯನಗರ ಆ ವ್ಯಾಪ್ತಿನೇ ಸುಮಾರು ಎಷ್ಟೋ ಕಿಲೋಮೀಟರ್ ವ್ಯಾಪ್ತಿ ಇದೆ. ಸೊ ಅಲ್ಲಿ ಒಂದು 4-5 ಈ ತರ ದ್ವಿಚಕ್ರ ವಾಹನ ಮನೆ ಮನೆಗೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ನಾವು ತುಂಬಾ ತಾಜಾ ತನದಲ್ಲಿರ್ತಕ್ಕಂಥ ಮೀನುಗಳನ್ನ ಕೊಡಬಹುದು, ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ದ್ವಿಚಕ್ರ ವಾಹನಗಳನ್ನು ಕೂಡ ನಾವು ಐಸ್ ಬಾಕ್ಸ್ ಇರ್ತಕ್ಕಂಥದ್ದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ 3-ವೀಲರ್ಸ್ ಅಂದ್ರೆ 3 ಚಕ್ರ ವಾಹನ ಆಟೋಗಳು, ಅದನ್ನು ಕೂಡ ನೀವು ಇನ್ಸುಲೇಟೆಡ್ ಮಾಡಿಬಿಟ್ಟು ಅದನ್ನು ಕೂಡ ಕೆಡದಾಗ ರೀತಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡಲಿಕ್ಕೆ ನಾವು ಸಹಾಯಧನ ಕೊಡ್ತಿದ್ವಿ. ಆಮೇಲೆ ಇನ್ನೊಂದು ಏನಾಗಿದೆ, ನಮಗೆ ತಮ್ಗೆ ಗೊತ್ತಿದ್ದಾಗೆ ಈ ಬೆಳೆದಂತ ಮೀನುಗಳನ್ನ ನಾವು ಸಂರಕ್ಷಣೆ ಮಾಡೋದೇ ತುಂಬಾ ಕಷ್ಟ. ಅದಕ್ಕೋಸ್ಕರ ನಾವು ಈಗಾಗಲೇ ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದೀವಿ, ಐಸ್ ಪ್ಲಾಂಟ್ಗಳನ್ನ ಮಾಡ್ತಾ ಇದೀವಿ, ಒಂದಕ್ಕೊಂದು ಪೂರ್ವಕವಾಗಿ ಎಲ್ಲಾ ಸವಲತ್ತುಗಳನ್ನ ನಾವು ಮಾಡ್ತಾ ಇದೀವಿ. ಅದಾದ ನಂತರ ನಮ್ಮಲ್ಲಿ ಈ ಮೀನು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಸುಸಜ್ಜಿತವಾದಂತಹ ತುಂಬಾ ಒಳ್ಳೆ ಪೂರಕವಾದ ವಾತಾವರಣ ಕಲ್ಪಿಸಕ್ಕೆ ಏರ್ ಕಂಡೀಷನ್, ಆ ಒಂದು ಏರ್ ಕಂಡೀಷನ್ ಇರ್ತಕ್ಕಂತ ವಾತಾವರಣ ಕಲ್ಪಿಸ್ತಕ್ಕಂತಹ ಕಿಯೋಸ್ಕ್ ಅಂತ ಹೇಳ್ತೀವಿ ನಾವು, ಆ ಕಿಯೋಸ್ಕ್ಗಳನ್ನು ಕೂಡ ಈ ನಮ್ಮ ಸಿಟಿ ಮಧ್ಯಭಾಗದಲ್ಲಿ ಎಲ್ಲೆಲ್ಲಿ ಮೀನಿನ ಒಂದು ಉತ್ಪಾದನೆ ಆಗ್ತದೆ ಅಥವಾ ಮೀನಿಗೆ ಬೇಡಿಕೆ ಇದೆ ಅಂತ ಸ್ಥಳದಲ್ಲಿ ಕಿಯೋಸ್ಕ್ಗಳನ್ನ ಅಂದ್ರೆ ಮೀನು ಮಾರಾಟ ಮಾಡ್ತಕ್ಕಂತ ಮಳಿಗೆಗಳನ್ನ ಮಾಡ್ತಕ್ಕಂತ ಕಾರ್ಯಕ್ರಮಕ್ಕೂ ಕೂಡ ನಾವು ಸಹಾಯಧನ ಕೊಡ್ತಾ ಇದೀವಿ. ಅಂದ್ರೆ ಈಗ ಮುಖ್ಯವಾಗಿ ತಾವು ಇಷ್ಟೆಲ್ಲ ಚಟುವಟಿಕೆಗಳಿಗೆ ಈ ಯೋಜನೆ ಅಡಿಯಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ, ಮುಖ್ಯವಾಗಿ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ, ಏನೇನು ದಾಖಲಾತಿಗಳನ್ನ ನಮ್ಮ ಭಾವಿ ಫಲಾನುಭವಿಗಳು ಸಲ್ಲಿಸಬೇಕು? ಹೌದು, ಖಂಡಿತವಾಗಿಯೂ ಇದಕ್ಕೆ ಕೆಲವಾರು ದಾಖಲೆಗಳನ್ನ ಖಂಡಿತ ಕೊಡಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ನಾವು DPR ಅಂತ ಹೇಳ್ತೀವಿ, ಡೀಟೈಲ್ ಪ್ರಾಜೆಕ್ಟ್ ರಿಪೋರ್ಟ್, ಅಂದ್ರೆ ವಿಸ್ತೃತ ಯೋಜನಾ ವರದಿ. ಆ ಯೋಜನಾ ವರದಿ ನಮಗೆ ತುಂಬಾ ಮುಖ್ಯ. ಅದರಲ್ಲಿ ಈ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಏನು ಉದ್ದೇಶ ಇದೆ, ಅಲ್ಲಿ ಮೀನು ಉತ್ಪನ್ನ ಆ ಭಾಗದಲ್ಲಿ ಎಷ್ಟಾಗ್ತಾ ಇದೆ, ಆ ಭಾಗದಲ್ಲಿ ಎಷ್ಟು ಮೀನುಗಾರರಿದ್ದಾರೆ ಮತ್ತು ಇದರ ಬೇಡಿಕೆ ಇದೆಯಾ ಇಲ್ವಾ ಅಂತ ಅದೆಲ್ಲ ಒಳಗೊಂಡಂತೆ ಒಂದು ವಿಸ್ತೃತ ಯೋಜನಾ ವರದಿಯನ್ನು ತಯಾರು ಮಾಡಿಕೊಡ್ಬೇಕು ಯಾರು ನಮ್ಮ ಅರ್ಜಿ ಹಾಕ್ತಕ್ಕಂಥವ್ರು. ಆ ನಂತರ ಅರ್ಜಿ ಜೊತೆಗೆ ಉದಾಹರಣೆಗೆ ಅವರು SC ಫಲಾನುಭವಿಗಳಾಗಿದ್ದರೆ, ಅಂದ್ರೆ ಪರಿಶಿಷ್ಟ ಜಾತಿ ಪ್ರಮಾಣಗಳಾಗಿದೆ, ಅವರೊಂದು ಜಾತಿ ಪ್ರಮಾಣ ಪತ್ರ ಆಗಬೇಕು ಮತ್ತು ಅವರ ವಾಸಸ್ಥಾನ ದೃಢೀಕರಣ ಪ್ರಮಾಣ ಪತ್ರ ಕೊಡಬೇಕಾಗ್ತದೆ. ಆ ನಂತರ ಅವರು ಒಂದು ವೇಳೆ ಜನರಲ್ ಕ್ಯಾಟಗರಿ ಆಗಿದ್ರೆ ಯಾವುದು ನಾವು ಕೇಳೋದಿಲ್ಲ, ಇಲ್ಲಿ ಯಾವುದೇ ಆದಾಯ ಮಿತಿ ಇಲ್ಲಿ ಯಾರಿಗಿಲ್ಲ, ಯಾರು ಬೇಕಾದರೂ ಅರ್ಜಿಯನ್ನು ಹಾಕ್ಬಹುದು, ಈ ಚಟುವಟಿಕೆ ಯಾರು ಬೇಕಾದ್ರೂ ಕೈಗೊಳ್ಬಹುದು. ಮುಖ್ಯವಾಗಿ ನಾನು ಹೇಳಿದ ಈಗಾಗಲೇ ವಿಸ್ತೃತ ಯೋಜನಾ ವರದಿ, ಜಾತಿ ಪ್ರಮಾಣ ಪತ್ರ, ಯಾಕೆಂದ್ರೆ ನಾವು 60% ಸಬ್ಸಿಡಿ ಕೊಡುವಾಗ ಅದು ಎಸ್ಸಿನ ನೋಡ್ಬೇಕಾಗ್ತದೆ, ಮಹಿಳೆಯರ ಅಂತ ನೋಡ್ಬೇಕಾಗ್ತದೆ, ಆ ರೆಕಾರ್ಡ್ ಕೇಳ್ತೇವೆ. ಆ ನಂತರ ಒಂದು ವೇಳೆ ಅವರೇನಾದ್ರು ಪರ್ಮನೆಂಟ್ ಸ್ಟ್ರಕ್ಚರ್, ಅಂದ್ರೆ ಒಂದು ಸ್ಥಿರವಾದ ಒಂದು ಕಿಯೋಸ್ಕ್ ಅಂತ ಹೇಳಿದೆ, ಮೀನಿನ ಒಂದು ಅಂಗಡಿ ಮಾಡಬೇಕು, ಆ ಜಾಗ ಅವರ ಹೆಸರಿಗೆ ಇದೆಯೋ ಇಲ್ವೋ ಅನ್ನೋ ಒಂದು ಖಾತ್ರಿ ಪಡಿಸುವ ಸಲುವಾಗಿ ನಾವು RTC ಅಂದ್ರೆ ಪಹಣಿ ಪತ್ರಿಕೆ, ಆ ಒಂದು ಪಹಣಿಯನ್ನು ನಾವು ತಗೊಳ್ತೀವಿ, ಹಕ್ಕುಪತ್ರವನ್ನು ನಾವು ತಗೊಳ್ತೀವಿ. ಅದನ್ನ ಹೊರತುಪಡಿಸಿ ಒಂದು ವೇಳೆ ಅವರೇನಾದರೂ ಫಲಾನುಭವಿಗಳು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದ್ರೆ, ಅವ್ರ ಬ್ಯಾಂಕಿಗೆ ಆ ಅರ್ಜಿಯನ್ನು ಸಲ್ಲಿಸಿದ್ರೆ ಬ್ಯಾಂಕಿಂದ ಸಾಲವನ್ನು ಮಂಜೂರು ಮಾಡಲು ನಾವು ಸಹಮತಿ ವ್ಯಕ್ತಪಡಿಸುತ್ತೇವೆ. ಇನ್ ಪ್ರಿನ್ಸಿಪಲ್ ನಾವು ಒಂದು ಇವರಿಗೆ ನಾವು ಸಾಲವನ್ನು ಮಂಜೂರು ಮಾಡಲಿಕ್ಕೆ ನಾವು ಒಪ್ಪಿದ್ದೇವೆ ಅಂತ ಅವರೊಂದು ಒಂದು ಲೆಟರ್ ಕೊಡ್ತಾರೆ, ಆ ಲೆಟರ್ನು ಕೂಡ ನಾವು ಕೇಳ್ತೇವೆ. ಮೇಜರ್ ಅಂದ್ರೆ ಇಷ್ಟೇ ಪ್ರಮುಖವಾದಂತಹ ದಾಖಲು ಇಷ್ಟೇ. ಅಂದ್ರೆ ನಮ್ಮ ರೈತ ಬಾಂಧವರು, ನಮ್ಮ ಮೀನುಗಾರಿಕೆ ರೈತರು ಯಾರನ್ನು ಸಂಪರ್ಕಿಸಬೇಕು ಅಂತೀರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಮೀನುಗಾರರು ಅಥವಾ ಫಲಾನುಭವಿಗಳು ಯಾರೇ ಇದ್ರು ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು. ತಾಲೂಕು ಮಟ್ಟದಲ್ಲಿ ಯಾರಿರ್ತಾರೆ? ತಾಲೂಕು ಮಟ್ಟದಲ್ಲಿ ನಮ್ಮಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಅಂತಿರ್ತಾರೆ, ಅವರನ್ನು ಹೊರತುಪಡಿಸಿ ಬೇಕಾದ ಅವರು ಜಿಲ್ಲಾ ಮಟ್ಟದಲ್ಲಿ ಮೀನುಗಾರಿಕೆ ಉಪನಿರ್ದೇಶಕರು ಅಂತಿರ್ತಾರೆ, ಅದನ್ನ ಮೇಲ್ಪಟ್ಟು ನಮ್ಮಲ್ಲಿ ರಾಜ್ಯ ವಲಯದಲ್ಲಿ ನಮ್ಮ ಮೀನುಗಾರಿಕೆ ನಿರ್ದೇಶಕರ ಕಚೇರಿ ಇರ್ತದೆ. ಸೊ ಎಲ್ಲಿ ಕೂಡ ಅವರು ಭೇಟಿ ಮಾಡಿ ಮಾಹಿತಿಯನ್ನು ತಗೋಬಹುದು. ಮತ್ತು ನಮ್ಮಲ್ಲಿ 24/7 ಹೆಲ್ಪ್ ಲೈನ್ ಅಂತಿದೆ, ಹೆಲ್ಪ್ ಅಂದ್ರೆ ಸಹಾಯವಾಣಿ, ಇತ್ತೀಚೆಗೆ ಸಹಾಯವಾಣಿಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಆ ಸಂಖ್ಯೆ 8 7 7 2 0 0 3 0 0. ಇದು ದಿನದ 24 ಗಂಟೆ ಕರ್ತವ್ಯ ಮಾಡ್ತಾ ಇರುತ್ತೆ, ಕೆಲಸ ಮಾಡ್ತಾರೆ, ಕ್ರಿಯಾಶೀಲವಾಗಿರ್ತದೆ. ಯಾವುದೇ ಮಾಹಿತಿಗಳನ್ನ ನೀವು ಮಾಹಿತಿ ಕೇಂದ್ರದಿಂದ ತಗೋಬಹುದು, ಈ ಸಹಾಯವಾಣಿ ತಗೋಬಹುದು. ಯಾವುದೇ ದೂರುಗಳಿದ್ರು ಕೂಡ, ಯಾವುದೇ ಸಮಸ್ಯೆಗಳಿದ್ರು ಕೂಡ ಆ ದೂರನ್ನ ಇಲ್ಲಿ ನಮ್ಮ ಸಹಾಯವಾಣಿಯಲ್ಲಿ ದಾಖಲು ಮಾಡಬಹುದು. ಇದು ಮೀನುಗಾರಿಕೆಗೆ ಮೀಸಲಾದ ಸಹಾಯ. ಹೌದು, ಇದು ಮೀನುಗಾರಿಕೆಗೋಸ್ಕರನೇ ನಾವು ಒಂದು ಸಹಾಯವಾಣಿಯನ್ನು ಕಳೆದ ಒಂದು 2 ವರ್ಷಗಳಿಂದ ಪ್ರಾರಂಭ ಮಾಡಿದ್ದೇವೆ. ಇದು ಪ್ರಾರಂಭ ಮಾಡಿದಾಗಿಂದ ನಮಗೆ ಬಂದ ಒಂದು ಪ್ರತಿಕ್ರಿಯೆ, ಅದನ್ನ ಆಧರಿಸಿ ನಾವು ಕೂಡ ಯಾವುದೇ ದೂರ ಇರಬಹುದು ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಇರಬಹುದು, ಅದು ಯಾವುದೇ ಸಂದರ್ಭದಲ್ಲಿ ಅವರು ಪಡೆಯಲಿಕ್ಕೆ ಅವರಿಗೆ ಅವಕಾಶಗಳಿದೆ. ನಮ್ಮ ಈ ಸಹಾಯವಾಣಿಯಿಂದ ಖಂಡಿತವಾಗಿಯೂ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮೀನುಗಾರಿಕೆ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಮೀನುಗಾರಿಕಾ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8 2 7 7 2 0 0 3 0 0. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8 2 7 7 2 0 0 3 0 0. ತುಂಬ ಸಂತೋಷ ತಿಪ್ಪೇಸ್ವಾಮಿ ಅವರೇ, ತಾವಿದುವರೆಗೂ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಕುರಿತು ಮೀನುಗಾರಿಕೆ ಇಲಾಖೆ ಅಪರ ನಿರ್ದೇಶಕರಾದ ಡಿ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ ಆಲಿಸಿದಿರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚೆಂದೂರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಲತಾ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಆಲಿಸುವಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ.